ಕರ್ಮದಿಂದಾಗಿ ತಾದಾತ್ಮ್ಯ. ಆದ್ದರಿಂದ ಕರ್ಮಕ್ಷಯದಲ್ಲಿ ನಿವೃತ್ತಿ. ಸಾಕ್ಷಿ ಇಲ್ಲಿಯ ತಾದಾತ್ಮ್ಯ ಭ್ರಾಂತಿ ಜನಿತನ, ಕಾರಣ ಏನೋ ಅಜ್ಞಾನ. ಆದ್ದರಿಂದ ಜ್ಞಾನದಲ್ಲಿ ನಿವೃತ್ತಿ. ಇವು ಮೂರು ಥರದ ಅಹಂಕಾರದ ತಾದಾತ್ಮ್ಯಗಳು. ಈ ತಾದಾತ್ಮ್ಯಗಳು ನಿವೃತ್ತಿಯನ್ನು ತೋರಿಸಿಕೊಡ್ತೀವಿ. ಈ ಅಹಂಕಾರ ಎಲ್ಲಿ ನೋಡ್ದು? ಇಲ್ಲಿದೆ ನೋಡ್ರಿ, ಈ ಈ ಫಿಗರ್. ಚಿಚ್ಛಾಯಾವೇಶತೋ ಬುದ್ಧವು, ಹೌದ, ಬುದ್ಧವು ಬುದ್ಧ ಅಂತಕರಣ. ಧೀಷ್ಟು ದ್ವಿಧಾಸ್ಥಿತ, ಎರಡು ಥರ ಇದೆ. ಏಕ ಅಹಂಕೃತಿ ಸ್ಯಾತ್, ಅನ್ಯ ಅಂತಃಕರಣ. ಈ ಅಂತಃಕರಣವನ್ನು ನಾನು ವೃತ್ತಿ ಸಹಿತವಾದ ಮನಸ್ಸು ಅಂತ ಹೇಳ್ತೀನಿ. ಅವೇ ವಾಸನ ಆಗ್ತದೆ. ಈ ಅಹಂಕಾರದಿಂದಾಗಿ ಕರ್ತ, ಭೋಕ್ತ, ಸುಖಿ, ದುಃಖಿ ಇತ್ಯಾದಿ. ಮನಸ್ಸು ಏನು ಮಾಡ್ತದೆ? ಈ ಪ್ರಕಾರವಾಗಿ ವಾಸನ ಸಂಗ್ರಹ ಮಾಡ್ತದೆ. ಇದೇ ಚಿತ್ತ ಛಾಯಾ ಚಿದಾಭಾಸ ಏನಿದೆಯೋ, ಈ ಚಿದಾಭಾಸವೇ ಇದೇನಾಗ್ತದದು? ಈ ಚಿದಾಭಾಸದಲ್ಲಿ ಅಹಂಕಾರ ಮೂಡಿದಲ್ವೋ, ಇದು ಅಹಂಕಾರ ಮತ್ತು ಈ ಚಿದಾಭಾಸ, ಇದು ಸಹಜ, ಇದು ಸಹಜ. ಓಕೆ, ಮತ್ತೇನು ತಿಳಿದಿಲ್ಲ? ಎಲ್ಲಿ ದೇಹದಲ್ಲಿ ಅಂತಿದೆಯಲ್ಲ, ಫಿಕರ್ ಅಲ್ಲ, ಇದು ಇದು ಚಿತ್ರದೊಳಗಿದೆ ಅಲ್ಲ ದೇಹದಲ್ಲಿ ಅಂತಿದೆ. ಇಲ್ಲಿ ಬರಬೇಕ, ಇಲ್ಲಿ ಬರಬೇಕ, ಮತ್ತೆಲ್ಲಿ ಬರಬೇಕ? ಕರ್ತ ಇದ್ದಾನಲ್ಲ ಇಲ್ಲಿ, ಕರ್ತ ಭಕ್ತ ಶರೀರ. ಸುಖಿ ದುಃಖಿ ಅಂದಾಗ ಮನಸ್ಸಿನಲ್ಲಿ ಕೂತ್ಕೊಂಡಿರ್ತಾನೆ, ಕರ್ತ ಭಕ್ತ ಅಂದಾಗ ಶರೀರದಲ್ಲಿ ಕೂತ್ಕೊಂಡಿರ್ತಾನೆ. ಕರ್ತ ಅಂದ್ರೆ ಭಕ್ತನೂ ಅಲ್ಲ, ಕರ್ತ ಮಾತ್ರ ಶರೀರ. ಶರೀರ ತಾದಾತ್ಮ್ಯ ಇಲ್ಲಿ, ಶರೀರದಲ್ಲಿ ತಾದಾತ್ಮ್ಯ ಕರ್ಮದಿಂದ. ಕರ್ಮ ಈ ಕರ್ಮದಿಂದ ಆಗಿನ ಶಬ್ದಕ್ಕೆ ಇದು ವಾಸನ ತಂದಿದ್ದು. ಸರಿಯಾ? ಮನೋಹಂಕೃತ್ಯುಪಾದಾನಂ ಲಿಂಗಮೇಕಂ ಜಡಾತ್ಮಕಂ ಅವಸ್ಥಾತ್ರಯಮನ್ವೇತಿ ಜಾಯತೆ ಮ್ರಿಯತೆ ತಥಾ. ಮನೋಹಂಕೃತ್ಯುಪಾದಾನಂ ಲಿಂಗಮೇಕಂ ಜಡಾತ್ಮಕಂ ಅವಸ್ಥಾತ್ರಯಮನ್ವೇತಿ ಜಾಯತೆ ಮ್ರಿಯತೆ ತಥಾ. ಜಡವಾದ ಲಿಂಗ ಶರೀರವು ಮನಸ್ಸು ಅಹಂಕಾರಗಳಿಗೆ ಉಪಾದಾನ ಕಾರಣ. ಇಲ್ಲದ ನೋಡಿ, ಇದು ಲಿಂಗ ಶರೀರ. ಚಿಚ್ಛಾಯಾ ಬುದ್ಧೌ ಆವೇಶಿತ ಆನಂತರಂ ಯದಸ್ತಿ ಅದಷ್ಟು ಏನು ಅಂತಂದ್ರೆ ಸೂಕ್ಷ್ಮ ಶರೀರ, ಲಿಂಗ ಶರೀರ. ಈ ಲಿಂಗ ಶರೀರ ಇದು ಉಪಾದಾನ. ಏನಕ್ಕೆ ಉಪಾದಾನ? ಅಹಂಕಾರಕ್ಕೂ ಮತ್ತು ಅಂತಃಕರಣಕ್ಕೂ ಇದು ಉಪಾದಾನ. ಮನಃ ಅಹಂಕೃತಿ, ಮನಃ ಅಹಂಕೃತಿ ಉಪಾದಾನಂ ಲಿಂಗಮೇಕಂ. ಒಂದೇ ಮತ್ತು ಒಂದೊಂದು ಒಂದೊಂದು ಶರೀರ ಎರಡು ಲಿಂಗ ಶರೀರ ತೋರಿಸ್ಕೋಬೇಡ್ರಿ, ಒಂದೇ ಲಿಂಗ ಶರೀರ ಒಂದು ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಇದು ಒಂದು ವೇಳೆ ಇದನ್ನ ಬದಿಗಿನ ಸರಿಸಿದ್ದಿ ಆದರೆ ಜಡಂ. ಏನನ್ನು ಬದಿ ಸರಿಸಿದ್ದಿ ಆದರೆ ಕೇವಲ ಚೈತನ್ಯ ಏನಿದೆಯೋ ಅಜ್ಞಾನದಿಂದಾಗಿ ಪ್ರತಿಬಿಂಬವಾಗಿದೆಯೋ ಆ ಪ್ರತಿಬಿಂಬವು ಲಿಂಗ ಶರೀರ ಅನಿಸಿಕೊಂಡಿದೆಯೋ ಆ ಲಿಂಗ ಶರೀರವು ಇದನ್ನು ಸರಿಸಿದ್ದೆ ಆದರೆ ಜಡಂ. ಈಗ ಆ ಲಿಂಗ ಶರೀರಕ್ಕೆ ಸ್ವತಃ ಜಡವೇ ಆಗಿದ್ದರೂ ಕೂಡ ಚೇತನತ ಪ್ರಾಪ್ತಿಯಾಗಿದೆ. ಯಾಕೆ ಚೇತನ ಪ್ರಾಪ್ತಿಯಾಗಿದೆ? ಚೈತನ್ಯದ ಸಾಮೀಪ್ಯದಿಂದ. ಯಾವುದನ್ನ ಮೊದಲನೇ ಎರಡನೇ ಶ್ಲೋಕದಲ್ಲಿ ದೃಕ್ ಎಂದು ಹೇಳಿತ್ತೋ ನ ಉದೇತಿ ನ ಅಷ್ಟಮೇತಿ ಅಂತ ಹೇಳಿತ್ತೋ ಅದೇ ಆ ಚೈತನ್ಯದ ಸಾಮೀಪ್ಯದಲ್ಲಿ, ಆ ಚೈತನ್ಯದ ಸಾಮೀಪ್ಯದಲ್ಲಿ ಅಜ್ಞಾನದಿಂದಾಗಿ ತಾನು ಜಡವಾಗಿದ್ದರೂ ತಾನು ಚೈತನ್ಯವೇ ಎಂದು ತೋರಿಸ್ತದೆ. ನಮಗ ಏನು ಸುಖದ ಅನಿಸಿಕೆ ಅನಿಸ್ತದೆ ಅದು ಚೈತನ್ಯವಲ್ಲ ಅದು ಜಡ, ಆದ್ರೆ ನಮಗೇನಿಸ್ತದೆ? ಚೈತನ್ಯ. ದುಃಖ ಚೈತನ್ಯ, ಸಿಟ್ಟು ಚೈತನ್ಯ, ಎಲ್ಲ ಭಾವನೆಗಳು ಎಲ್ಲ ಅನಿಸಿಕೆಗಳು ಚೇತನ ಮಾತ್ರವಾಗಿ ಇದ್ದಂತೆ ನಮಗೆ ಸ್ಪಷ್ಟವಾಗ್ತಾ ಇದೆ ಅಜ್ಞಾನದಿಂದ. ಈ ಪ್ರಕಾರವಾಗಿ ಈ ಲಿಂಗ ಶರೀರವು ತಾನು ಏನಾಗಿದೆ, ತಾನು ಉಪಾದಾನವಾಗಿದ್ದುಕೊಂಡು ಮನಸ್ಸು ಅಹಂಕಾರಗಳಿಗೆ ಅವಕಾಶ ಮಾಡಿಕೊಟ್ಟಿದೆಯೋ ಆ ಅವಕಾಶದಿಂದಾಗಿ ಅವಸ್ಥಾತ್ರಯಂ ಅನ್ವೇತಿ, ಮೂರು ಅವಸ್ಥೆಗಳಲ್ಲಿ ಅದೇನಾಗ್ತದೆ ಅಹಂಕಾರ, ಮೂರು ಅವಸ್ಥೆಗಳಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇರ್ತದೆ, ಅನ್ವೇತಿ ಅನುಸರಿಸಿಕೊಂಡು ಹೋಗ್ತಾ ಇರ್ತದೆ. ಯಾವ ಮೂರು ಕ್ಷೇತ್ರಗಳಲ್ಲಿ? ಜಾಗೃತ ಸ್ವಪ್ನ ಸೃಷ್ಟಿ. ಈ ಅಹಂಕೃತಿ ಲಿಂಗ ಶರೀರದಲ್ಲಿ, ಲಿಂಗ ಶರೀರದ ಉಪಾದಾನದಿಂದಾಗಿ ಲಿಂಗ ಶರೀರದಲ್ಲಿ ತಾದಾತ್ಮ್ಯತೆಗೊಂಡಂತಹ ಯಾವ ಈ ಅಹಂಕಾರ ಇದೆಯೋ ಈ ಅಹಂಕಾರ ಇದು ಜಾಗೃತ ಸ್ವಪ್ನ ಸುಶಕ್ತಿಗಳಲ್ಲಿ ಅನುಸರಿಸಿಕೊಂಡು ಇರುತ್ತದೆ. ಹೀಗೆ ಅನುಸರಿಸ್ತಾ ಅನುಸರಿಸ್ತಾ ಜಾಯತೆ ಮ್ರಿಯತೆ ತಥಾ ಜನ್ಮಸ್ತದೆ ಮರಣಸ್ತದೆ ಜನ್ಮಸ್ತದೆ ಮರಣಸ್ತದೆ. ಶಕ್ತಿದ್ವಯಂ ಹಿ ಮಾಯಾಯ, ಶಕ್ತಿದ್ವಯಂ ಹಿ ವಿಕ್ಷೇಪ ಆವೃತ್ತಿ ರೂಪಕಂ ವಿಕ್ಷೇಪ ಶಕ್ತಿ ಲಿಂಗಾದಿ ಬ್ರಹ್ಮಾಂಡಾಂತಂ ಜಗತ್ ಸೃಜೇತ್ ಶಕ್ತಿದ್ವಯಂ ಹಿ ಮಾಯಾಯ ವಿಕ್ಷೇಪವೃತಿ ರೂಪಕಂ ವಿಕ್ಷೇಪ ಶಕ್ತಿರ್ಲಿಂಗಾದಿ ಬ್ರಹ್ಮಾಂಡಾಂತಂ ಜಗತ್ ಸೃಜೇತ್. ವೆರಿ ಬ್ಯೂಟಿಫುಲ್. ಒಂದು ಮಾಯಾ ಅಂತ ಒಂದಿದೆ ಈ ಟೆಕ್ಸ್ಟ್. ಹಂಗೆ ಒಂದು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ಗೆ ಕನೆಕ್ಷನ್ ಇಲ್ಲ. ನಾವು ಕನೆಕ್ಷನ್ ಹುಡುಕ್ಬೇಕಲ್ಲ, ಹುಡುಕಿ ಹೆಂಗಾರ ಮಾಡಿ ಲಿಂಕ್ ಎಕ್ಸ್ಪ್ರೆಸ್ ಲಿಂಕ್ ಮಾಡ್ಬೇಕು. ಈಗ ಮೂರು ಅವಸ್ಥೆಗಳು ಟ್ರಾವೆಲ್ ಮಾಡ್ತಾನೆ ಅಂತ ಹೇಳಿದಿರಲ್ಲ, ಮೂರು ಅವಸ್ಥೆಗಳು ಟ್ರಾವೆಲ್ ಮಾಡಬೇಕಾದ್ರೆ ಅವನಿಗೆ ಏನು ಬೇಕು? ಅವನಿಗೆ ಶರೀರ ಬೇಕು. ಶರೀರ ಸ್ಥೂಲ ಶರೀರ ಸಹಿತವಾಗಿ ಕೆಲಸ ಮಾಡುವ ಕ್ಷೇತ್ರವನ್ನು ಜಾಗೃತ ಅಂತ ಕರೀತಾರೆ. ಸ್ಥೂಲ ಶರೀರ ಬಿಟ್ಟುಕೊಟ್ಟು ಅವ ಕೆಲಸ ಮಾಡ್ತಾ ಇದ್ದ ಅಂತಂದ್ರೆ ಅದಕ್ಕೆ ಸ್ವಪ್ನ ಕ್ಷೇತ್ರ ಅಂತ ಕರೀತಾರೆ. ಎರಡನ್ನೂ ಬಿಟ್ಬಿಟ್ಟಿದ್ದ ಅಂತಂದ್ರೆ ಅವನು ಗಾಢ ನಿದ್ರೆಯಲ್ಲಿದ್ದಾನೆ ಅಂತ ಅರ್ಥ. ಹೌದಾ? ಇವನು ಮತ್ತು ಇವನ ಇವನಿಗೆ ಲಭ್ಯವಿದ್ದಂಥ ಸೃಷ್ಟಿ, ಈ ಜೀವಾತ್ಮ ಮತ್ತು ಜೀವಾತ್ಮನಿಗೆ ಲಭ್ಯ ಇದ್ದಂಥ ಸೃಷ್ಟಿ, ಆ ಚೌಕಿನಿಂದ ಆ ಚೌಕಿನ ಮೇಲುಗಡೆ ಬರುತ್ತೆ ಈ ಸಬ್ಜೆಕ್ಟ್. ಅದು ಬಹಳ ಎತ್ತರದಲ್ಲಿದೆ, ಬರಲಿಕ್ಕಾಗುವುದಿಲ್ಲ. ನನಗೆ ಆ ಚೌಕದ ಮೇಲುಗಡೆ ಬರುತ್ತದೆ. ಏನು ಬರ್ತದೆ ಹೇಳಿದಲ್ಲಿ, ಜೀವ, ಜೀವನ ಜಗತ್ತು ಮತ್ತು ಈಶ್ವರ ಸಬ್ಜೆಕ್ಟ್ ಮೇಲೆ ಬರ್ತದೆ. ಜೀವ ಜಗತ್ ಅಷ್ಟೇ ಬರ್ಕೊಡ್ರಿ, ಜೀವ ಮತ್ತು ಜಗತ್. ಈ ಜೀವ ಜಗತ್ತು ಹೇಗುಂಟಾಯಿತು ಅಂತ ಕೇಳಿದ್ರೆ ಅದಕ್ಕಾಗಿ ಒಂದು ಸಮಾಧಾನದ ಮಾರ್ಗದರ್ಶನ ಕೊಡ್ತಾರೆ ಇಲ್ಲಿ. ಒಂದು ಮಾಯಾ ಅಂತ ಒಂದಿದೆ, ಮಾಯಾ. ಈ ಮಾಯಾಯ ಇದಕ್ಕೆ ದ್ವಯಂ ಶಕ್ತಿ, ಮಾಯಾಯಾಹಿ ದ್ವಯಂ ಶಕ್ತಿ, ಈ ಮಾಯೆಗೆ ಎರಡು ಶಕ್ತಿಗಳಿವೆ. ಒಂದು ಶಕ್ತಿ ವಿಕ್ಷೇಪ, ಇನ್ನೊಂದು ಶಕ್ತಿ ಆವರಣ. ವಿಕ್ಷೇಪ ರೂಪದ ಒಂದು ಶಕ್ತಿ, ಆವರಣ ರೂಪದ ಇನ್ನೊಂದು ಶಕ್ತಿ. ವಿಕ್ಷೇಪ ಆವರಣ, ವಿಕ್ಷೇಪ ಶಕ್ತಿಗಳು ಯಾವುವು? ಆವರಣ ಶಕ್ತಿ ಏನು ಮಾಡುತ್ತದೆ? ಆವರಣ ಶಕ್ತಿ ಯಥಾರ್ಥವಾದ ವಸ್ತುವನ್ನು ಮುಚ್ಚಿ ಹಾಕುತ್ತದೆ. ಹಗ್ಗವನ್ನು ಮುಚ್ಚಿ ಹಾಕಿದಂತೆ. ವಿಕ್ಷೇಪ ಶಕ್ತಿ ಇಲ್ಲದೇ ಇರುವುದನ್ನು ಸೃಷ್ಟಿ ಮಾಡುತ್ತದೆ. ಇಲ್ಲೇ ಇಲ್ಲದು, ಅದು ಇಲ್ಲೇ ಇಲ್ಲ, ಆದರೆ ಅದು ನಿಜವಾಗಿಯೂ ಇದೆ ಅನ್ನುವಂತಹ ಸೃಷ್ಟಿಯನ್ನು ಮಾಡಿಬಿಡುತ್ತದೆ. ಅಮೇಝಿಂಗ್. ಅತಸ್ಮಿನ್ ತದ್ಬುದ್ಧಿ ಅಂತ ಕರೀತಾರೆ. ಇಲ್ಲದೇ ಇರುವುದನ್ನು ಇದೆ ಅಂತ ತಗೋತೀವಲ್ಲೋ, ಅದು ಅದು ವಿಕ್ಷೇಪ ಶಕ್ತಿ. ಏನೇನು ಗಳು ಇಲ್ಲದೇ ಇರುವುದನ್ನು ಇದೆ ಅಂತ ನಾವು ಏನೇನುಗಳನ್ನು ತಗೊಂಡೀವಿ? ಅಲ್ಲೇ ಲಿಸ್ಟ್ ಕೊಡ್ತಾರೆ ನೋಡ್ರಿ, ಲಿಂಗಾದಿ ಬ್ರಹ್ಮಾಂಡಾಂತಂ, ಲಿಂಗ ಶರೀರದಿಂದ ಹೇಳಿಕೊಂಡು ಬ್ರಹ್ಮಾಂಡದವರೆಗೂ. ಲಿಂಗ ಶರೀರ, ಲಿಂಗ ಶರೀರದೊಳಗಿನ ಇನ್ಗ್ರೀಡಿಯಂಟ್ಸ್ ಏನು ಅಂದರೆ ಸ್ಥೂಲ ಶರೀರವನ್ನು ಬಿಟ್ಟು ಬಾಕಿ ಎಲ್ಲಾನೂ ಲಿಂಗ ಶರೀರ. ಪಂಚಪ್ರಾಣಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಶರೀರ ಮನಸ್ಸು ಬುದ್ಧಿ ಅಹಂಕಾರ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವಷ್ಟು ಇವು ಸೂಕ್ಷ್ಮ ಶರೀರದ ಇನ್ಗ್ರೀಡಿಯಂಟ್ಸ್. ಬರೆದಿರ್ತಾರೆ ನೋಡ್ರಿ, ಶಾಪಿಂಗ್ ಮಾಲ್ ಹೋದಾಗ ನೀವೇನು ತಗೊಂಡ್ರೆ ಅದ್ರ ಹಿಂದೆಲ್ಲ ಬರೆದಿರ್ತಾರೆ ಇನ್ಗ್ರೀಡಿಯಂಟ್ಸ್ ಅಂತ ಬರ್ತಾರೆ. ಇದ್ರೊಳಗೆ ಇಂತಿಂತ ಹಿಂತಿಂತ ಹಿಂತಿಂತ ಹಿಂತಿಂತ ಪದಾರ್ಥ ಹಾಕೀವಿ, ಇಂಥ ಆಯಿಲ್ ಹಾಕೀವಿ, ಇಂಥ ತುಪ್ಪ ಹಾಕಿದೀವಿ ಅಂತ ಆಮೇಲೆ ಅದಕ್ಕೆ ಕೆಳಗೆ ಬರೆದಿರ್ತಾರೆ ಏನು ಅಂದರೆ ಇಷ್ಟು ಮಿನರಲ್ಸ್ ಇದ್ರೊಳಗೆ ಅಂತ. ಹಂಗೆ ನಿಮ್ಮ ಸೂಕ್ಷ್ಮ ಶರೀರದ ಇನ್ಗ್ರೀಡಿಯಂಟ್ಸ್ ಯಾವ ಏನೇನು ಅರ್ಥ ಆಯ್ತಲ್ಲ, ಪಂಚ ಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಕಣ್ಣು ಕಿವಿ ಮೂಗು ನಾಲ್ಗೆ ತ್ವಚೆ ಇಂದ್ರಿಯ, ಆ ಕೈ ಕಾಲು ಇತ್ಯಾದಿ ಕರ್ಮೇಂದ್ರಿಯಗಳು, ತನ್ವಾರ್ತಂಗ ಹೋಗ್ಬಾರ್ದು. ತನ್ವಾರ್ತಂಗ ಹೋಗ್ಬಿಟ್ರೆ ಭಾಳ ತಪ್ಪಾಗ್ತದೆ, ಅಂತ ಕಡೆ ತನಕ ನೀವು ಹೋಗ್ಬೋದು. ಅದಕ್ಕೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ. ಇನ್ನು ಈ ಕಡೆಗೆ ಮತ್ತೆ ಬಂದಂತಾದ್ರೆ ವಾಸನೆಗಳು, ಅನಿಸಿಕೆಗಳು, ಭಾವನೆಗಳು ಅವೆಲ್ಲ ಸೇರಿಸ್ಬೋದು. ಅದು ಮೀರಿ ಮತ್ತೆ ನೀವು ಈಚೆಗೆ ಬಂದದ್ದಾದ್ರೆ ನಮ್ಮ ಕರ್ಮಗಳು, ಕರ್ಮಕ್ಕೆ ತಕ್ಕಂತೆ ಲೋಕಗಳು, ಲೋಕಕ್ಕೆ ತಕ್ಕಂತೆ ಬ್ರಹ್ಮಾಂಡ, ಅಲ್ಲಿವರೆಗೂ ಎಲ್ಲವೂ ಕೂಡ ವಿಕ್ಷೇಪ ಶಕ್ತಿ. ಏನು ವಿಕ್ಷೇಪ ಶಕ್ತಿ? ಇದ್ದದ್ದೋ ಇಲ್ಲದ್ದೋ, ಇಲ್ಲದೇ ಇರೋದನ್ನ ಇದೆ ಅಂತ ತೋರಿಸಿದ್ದು ಅಂದ್ರೆ ಅರ್ಥ ಏನು? ಅದು ಇಲ್ಲದೇ ಇದ್ದದ್ದೇ ಬ್ರಹ್ಮಾಂಡಾಂತಂ ಜಗತ್ ಸೃಜೀತ್. ಅಂದ್ರೆ ನಮಗೆ ಎಲ್ಲಿ ಹೋಗ್ಬೇಕಾಗದೆ? ನಾವು ಬ್ರಹ್ಮಾಂಡ ತಿಳಿದು ಹೋಗ್ಬೇಕಾಗದೆ. ನಮ್ದು ಈಗ ಅದೇ ಲಿಂಗಾದಿ ಬ್ರಹ್ಮಾಂಡ ಬ್ರಹ್ಮಾಂಡ ಅಂತಂ ಜಗತ್ತು. ಬ್ರಹ್ಮಾಂಡದಕ್ಕೆ ಹೋಗೋರು ಯಾರು? ಆತ್ಮ ಹೋಗೋದಿಲ್ಲ, ಶರೀರ ಹೋಗೋದಿಲ್ಲ, ಲಿಂಗ ಶರೀರ ಹೋಗ್ತದೆ. ಆದ್ದರಿಂದ ಟ್ರ್ಯಾಕ್ ಚೇಂಜ್ ಮಾಡ್ಬೇಕಲ್ಲಿ, ಗೊತ್ತಾಯ್ತಲ್ಲ? ಎಲ್ಲಿಂದ ಟ್ರ್ಯಾಕ್ ಚೇಂಜ್ ಮಾಡಬೇಕು? ಇನ್ನೇನು ಶರೀರ ತಗೋತಾ ಇರ್ತೀವಿ ಅಲ್ಲಿ ಚೇಂಜ್ ಮಾಡ್ಬೇಕು. ಯಾಕೆ ಶರೀರ ಸಹಿತ ಹೋಗೋದಿಲ್ಲ ನಾವು ಲೋಕಕ್ಕೆ. ಅದಕ್ಕೆ ಅವರು ಲಿಂಗ ಶರೀರ ಲಿಂಗ ಶಕ್ತಿ ಲಿಂಗ ಲಿಂಗಾದಿ ಬ್ರಹ್ಮಾಂಡಾಂತಂ, ಲಿಂಗ ಶರೀರದ ಪ್ರಾರಂಭವಾಗಿ ಬ್ರಹ್ಮಾಂಡದವರೆಗೂ ಅಂತ ತಗೊಂಡ್ರು. ನೀ ಶರೀರದವರೆಗೂ ಶರೀರವನ್ನು ತಗೊಂಡಿ ಅಂತಂದ್ರೆ ಬ್ರಹ್ಮಾಂಡಾಂತಂ ನಿಮಗೆ ಸಿದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಂಗ್ ಸಿದ್ಧ ಮಾಡ್ಲಿಕ್ಕಾಗ? ರೈಟ್ ರೈಟ್. ಸೃಷ್ಟಿ ಸೃಷ್ಟಿ ಏನೇನಾಯಿತು? ವಿಕ್ಷೇಪದಿಂದ ಏನು ಸೃಷ್ಟಿತವಾಯಿತು? ಆವರಣದಿಂದ ಏನಾಯಿತು? ವಿಕ್ಷೇಪ ಶಕ್ತಿಯಿಂದಾಗಿ ಜೀವಾತ್ಮರುಗಳು ಇವರ ಇರುವಂತಹ ಇನ್ಗ್ರೀಡಿಯಂಟ್ಸ್ ಎಲ್ಲ ಇವು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇತ್ಯಾದಿಗಳು. ಹೌದಾ? ಹಿಂಗೆ ಶರೀರ ಕಡೆ ಹೋಗಿ ಶರೀರ ಬಿಟ್ಟು ಈ ಕಡೆ ಬರೋದಕ್ಕಿಂತ ಡೈರೆಕ್ಟ್ ಆಗಿ ಹೋಗ್ಬಿಡುತ್ತೆ. ಏನು ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳಲ್ಲಿ ವಾಸನಾಗಳ ಸಂಗ್ರಹ ಮಾಡಿಕೊಂಡು ಆ ಮೂಲಕವಾಗಿ ಆಗಾಮಿ ಕರ್ಮಗಳನ್ನು ಸೇರಿಸಿಕೊಂಡು ಆ ಮೂಲಕವಾಗಿ ಸಂಚಿತ ಕರ್ಮಗಳನ್ನು ಸಹಿತವಾಗಿ ನಾವು ಅನುಭವಿಸೋದಕ್ಕೆ ಯಾವ ಅದೃಷ್ಟ ಲೋಕಗಳನ್ನು ಹೋಗಿ ಸೇರ್ತೇವೋ ಅದರಲ್ಲಿ ಕೊನೆಯ ಲೋಕ ಬ್ರಹ್ಮಾಂಡ. ಹಂಗೆ ಹೋಗಿ ಹಿಂಗೆ ಬರೋದಕ್ಕಿಂತ ಹಿಂಗೆ ಶಾರ್ಟ್ಕಟ್ ಹೋಗೋದು, ತಪ್ಪೇನಿಲ್ಲ. ಅದು ಕೂಡ ಅಷ್ಟೇ, ಅದೇನು ಸ್ಥೂಲ ಶರೀರ ಅಂತ ಹೇಳ್ತೀರಿ, ಅದು ಕೂಡ ಪ್ರಾಂತಿಜನ್ಯವೇ, ಅದು ಕೂಡ ವಿಕ್ಷೇಪದ ಕಾರ್ಯವೇ. ಆಕ್ಚುಲಿ ನೀವು ವಿಚಾರ ಮಾಡಿ ನೋಡ್ರಿ, ಶರೀರವು ಕಾರ್ಯವು, ನಾನು ಶರೀರ ಅನ್ನುವುದು ಇಲ್ಲಿ ಸಿದ್ಧವಾಗಿದೆಯೋ, ಏನು ಶರೀರವು ಸಿದ್ಧವಾಗಿದೆಯೋ, ನಾನು ಶರೀರ ಅನ್ನೋದು ಸಿದ್ಧವಾಗಿದೆ. ಶರೀರ ಇದು ಬ್ರಹ್ಮಾಂಡದಲ್ಲಿಯ ಪ್ರಕೃತಿಯ ನಿಯಮಗಳಿಂದ ತನ್ಮಾತ್ರೆಗಳಿಂದ ಪೃಥ್ವಿಯು ಪ್ರಾಪ್ತವಾಗಿ ಆ ಮೂಲಕವಾಗಿ ಪರ್ಜನ್ಯದಿಂದ ಅನ್ನ ಪ್ರಾಪ್ತಿಯಾಗಿ ಆಮೇಲೆ ನಮಗೆ ಶರೀರ ಪ್ರಾಪ್ತಿಯಾಗಿ, ಆ ಲೆಕ್ಕಾಚಾರ ಇದ್ದಾಗ ಅದನ್ನು ಹೇಳಬೇಕು. ಅದನ್ನು ಇದನ್ನು ಲಿಂಕ್ ಮಾಡ್ಲಿಕ್ಕೆ ಬಿಟ್ರೆ ಇದು ಮೀರಜ್ ಸಾಂಗ್ಲಿ ಲಿಂಕ್ ಎಕ್ಸ್ಪ್ರೆಸ್ ಹೋಗ್ಬಿಟ್ಟು ಇದು ಚೆನ್ನೈ ಲಿಂಕ್ ಎಕ್ಸ್ಪ್ರೆಸ್ ಆಗ್ಬಿಡುತ್ತೆ ಬಹುಶಃ, ಹಂಗೆ ಅನ್ನಿಸ್ತದ ನನಗೆ. ಅದಕ್ಕೆ ಅವ್ರ ಶರೀರ ತಗೊಳಕ್ ಹೋಗಿಲ್ಲ. ಜೀವಾತ್ಮನಿಗೆ ಶರೀರ ಬೇಕು, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಜೀವಾತ್ಮನು ಎಕ್ಸ್ ಜೀವ ಶರೀರ ಸಹಿತವಾಗಿ ಅನಿಸಿಕೊಳ್ಳುವ ಪೂರ್ವದಲ್ಲೇ ಅವನು ಎಕ್ಸ್ ಜೀವ. ಶರೀರ ಪ್ರಾಪ್ತವಾದ ನಂತರ ಗಂಡ್ಸೋ ಹೆಂಗ್ಸೋ ಅಷ್ಟೇ ಸಿದ್ಧ ಅಂತದ್ದು, ಪೂರ್ವದಲ್ಲಿ ಅವ ಜೀವ. ಶರೀರ ಸಿಕ್ಕ ಮೇಲೆ ಜೀವ ಅಲ್ಲ, ಮೊದಲೇ ಜೀವ. ಈ ಜೀವಾತ್ಮನ ಅತಿ ಸೂಕ್ಷ್ಮವಾದ ಶರೀರ ಯಾವುದು? ಅದೇ ಲಿಂಗ ಶರೀರ. ಆಯ್ತಾ? ಮುಂದೆ ಅವನು ಮಾಡಿದ ಕರ್ಮಗಳಿಗೆ ತಕ್ಕಂತೆ, ಕರ್ಮದಿಂದ ಅಂತ ಬರೆದೇವಲ್ಲ, ಅವನು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಅವನಿಗೆ ಯಾವ ಶರೀರ ಪ್ರಾಪ್ತಿ ಆಗ್ತದೆ? ಸ್ಥೂಲ ಶರೀರ ಪ್ರಾಪ್ತಿ ಆಗ್ತದೆ. ಇಲ್ಲವೋ ಅವನು ಮತ್ತೆ ಬೇರೆ ಬೇರೆ ಲೋಕಗಳನ್ನು ಅನುಭವಿಸ್ಲಿಕ್ಕೆ ಹೋಗ್ತಾನೆ ಅಂತ. ಈ ಎಲ್ಲ ಲೋಕಗಳ ಕೊಡುಗೆನೇ ನಮಗೆ ಈ ಕರ್ಮದ ಶರೀರ, ಕರ್ಮದಿಂದ ಉತ್ಪತ್ತಿ ಆದ ಈ ಶರೀರ, ಈ ಲೋಕಗಳಲ್ಲಿ ಇದು ಪೃಥ್ವಿ ಅನ್ನೋದು ಬಂದು ಆ ಮೂಲಕವಾಗಿ ಮಳೆ ಆಗಿ ಅನ್ನ ಆಗಿ ಅನ್ನದಿಂದ ನಮಗೆ ಈ ಶರೀರ ಪ್ರಾಪ್ತಿ. ವೆರಿ ಗುಡ್. ಬ್ರಹ್ಮಾಂಡಾಂತಂ ಜಗತ್ ಸೃಜಿತ. ಬ್ರಹ್ಮಾಂಡದವರೆಗೆ, ಬ್ರಹ್ಮಾಂಡ ಅಂತಂದ್ರೆ ಬ್ರಹ್ಮಾಂಡದವರೆಗೆ ಸಮಸ್ತ ಈ ವಿಶ್ವವನ್ನ ಸೃಜಿತ ಸೃಷ್ಟಿ ಮಾಡಲಾಗಿದೆ. ಹೌದು. ಆನಂತರ ಇದನ್ನು ಸ್ವಲ್ಪ ಫಿಗರ್ ಹಾಕೋಣ. ಮಾಯಾ, ಏನು ಮಾಯಾ ಇದು? ಸಮಷ್ಟಿಯಲ್ಲಿ ಮಾಯಾ. ಕೇವಲ ಸತ್ತು ಚಿತ್ತ ಆನಂದ, ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನ ಅಜ್ಞಾನ. ಯಾರನ್ನು ಶುದ್ಧ ಮಾಡಿ ಸಮಷ್ಟಿಯಲ್ಲಿ ಮಾಯಾ. ಸಮಷ್ಟಿಯಲ್ಲಿ ಏನು ಮಾಯ? ಈ ಮಾಯೆಗೆ ಎರಡು ಶಕ್ತಿಗಳು, ಗೊತ್ತಾಯ್ತಾ? ಒಂದು ಆವರಣ ಇನ್ನೊಂದು ವಿಕ್ಷೇಪ. ಆವರಣ ವಿಕ್ಷೇಪ. ಈ ವಿಕ್ಷೇಪ ಶಕ್ತಿಯಿಂದಾಗಿ ಸೂಕ್ಷ್ಮ ಶರೀರ ಹೇಳಿಕೊಂಡು ಬ್ರಹ್ಮಾಂಡದವರೆಗೂ ಎಲ್ಲವೂ ಸೃಷ್ಟಿತವಾಯಿತು. ಅದಕ್ಕಾಗಬೇಕು ನಾನು ಜಾಗ ಇಲ್ಲ ಅದು ಬರೋದಿಲ್ಲ. ಎಷ್ಟು ತರದ ವಿಕ್ಷೇಪಗಳಿವೆ ಅಸಂಖ್ಯ ಬಗೆ ಬಗೆಯ ನಾಮರೂಪಗಳು. ಈ ಪ್ರಶ್ನೆ ಹೇಗೆ ಕೇಳಿದಂಗಾಯ್ತು ಅಂದ್ರೆ ಎಷ್ಟು ತರದ ಅಲೆಗಳಿವೆ ಮೊದಲನೇ ಅಲೆ ಯಾವುದು ಕೊನೆಯ ತೆರೆ ಯಾವುದು ಹಂಗೆ ಈ ಜಗತ್ತಿನ ಬಗ್ಗೆ ಏನು ಮಾತಾಡಿದ್ರು ಮುಗಿಯೋದೇ ಇಲ್ಲ ಹಂಗೇ ಮಾತಾಡಿದ್ರೆ ಮಾತಾಡೋದು ಮಾತಾಡೋದು ಮಾತಾಡೋದು ಮಾತಾಡ ಫೋನ್ ಮಾಡಿದ್ರೆ ಕೆಳಗಿಟ್ಟರೆ ಕೇಳ್ರಿ ತಾಳ್ಮೆ ಬೇಕು. ಎಷ್ಟು ತಾಳ್ಮೆ ಬೇಕು ಅಂತ ನನ್ನ ನೋಡಿ ಕಲ್ತ್ಕೊಡ್ರಿ. ವೇದಾಂತದ ಯಾರೋ ಥಿಯರಿ ಕ್ಲಾಸು ಥಿಯರಿ ಕ್ಲಾಸು ಅಂತ ಹೇಳ್ತಿದ್ದಲ್ಲ ಅವ್ರಿಗೆ ನಾ ಉತ್ತರ ಕೊಡ್ತೀನಿ. ಈಗ ಏನು ನಾನು ಐ ಆಮ್ ಗೋಯಿಂಗ್ ಥ್ರೂ ದಿ ಟೈಮ್ನಲ್ಲಿ ಹೋಗ್ತಾ ಇದ್ದೀನಿ. ಈಗ ಇದು ವೇದಾಂತ ಥಿಯರಿ ಕ್ಲಾಸು, ಇದು ವೇದಾಂತ ಪ್ರಾಕ್ಟಿಕಲ್ ಕ್ಲಾಸು, ಇಲ್ಲ ಇದು ವೇದಾಂತ, ಇದು ವೇದಾಂತ. ಎವ್ರಿ ಸೆಕೆಂಡ್ ದರ್ ಇಸ್ ಎ ಟೆಸ್ಟ್ ಫಾರ್ ಮೀ ಎವ್ರಿ ಸೆಕೆಂಡ್. ಹಾ ಕೊನೆ ತೆರೆ ಯಾವುದ್ರಿ ಹೇಳತ್ತಾನೆ ಇಲ್ಲ ನೀವು ಹೇಳಿ ಬರಂಗಿಲ್ಲ ಸ್ವಾಮಿ. ಅದಕ್ಕೆ ಅವ್ರು ಹೇಳ್ತಾರೆ ಸೃಷ್ಟಿರ್ನಾಮ ಬ್ರಹ್ಮರೂಪೇ ಸಚ್ಚಿದಾನಂದ ವಸ್ತುನಿ ಅಬ್ಧೌ ಫೇನಾದಿವತ್ ಸರ್ವ ನಾಮರೂಪ ಪ್ರಸಾರಣ ಸೃಷ್ಟಿರ್ನಾಮ ಬ್ರಹ್ಮರೂಪೇ ಸಚ್ಚಿದಾನಂದ ವಸ್ತುನಿ ಅಬ್ಧೌ ಫೀನಾದಿವತ್ ಸರ್ವ ನಾಮರೂಪ ಪ್ರಸಾರಣ. ಈ ಸೃಷ್ಟಿ ಅಂದ್ರೆ ಏನು ಗೊತ್ತಾ, ನಾಮರೂಪದ ಪ್ರಚಾರ ಮೆರವಣಿಗೆ ಅಷ್ಟೇ. ಸಚ್ಚಿದಾನಂದ ಬ್ರಹ್ಮರೂಪೇ ವಸ್ತುನಿ ಸೃಷ್ಟಿ ಬರ್ಕೊಳ್ರಿ. ಬಹಳ ಚಂದದ. ಸಚ್ಚಿದಾನಂದ ಬ್ರಹ್ಮರೂಪೇ ವಸ್ತುನಿ ಸೃಷ್ಟಿ ನಾಮ. ಕಥಮಸ್ತಿ ಅಬ್ದೌ ಫೇನಾದಿವತ್, ನೀರಿನಲ್ಲಿ ನೊರೆ ಗುಳ್ಳೆ ತೆರೆ ಅಲೆಗಳಿದ್ದಂತೆ. ಅದಕ್ಕೆ ನಾನು ನಿಮಗೆ ಕೇಳಿದೆ ಕೊನೆ ತೆರೆ ಯಾವುದು ಅಂತ. ಸೃಷ್ಟಿ ಏನು ಸೃಷ್ಟಿಪ ಇದು? ಸಚ್ಚಿದಾನಂದ ಬ್ರಹ್ಮರೂಪೇ ವಸ್ತುನಿ. ಬ್ರಹ್ಮರೂಪೆ ಅಂದ್ರೆ ಸಾಕಾಗಿತ್ತು, ಸಚ್ಚಿದಾನಂದ ಸಚ್ಚಿದಾನಂದ ಅಂದ್ರೆ ಸಾಕಾಗಿತ್ತು. ಬ್ರಹ್ಮರೂಪ ಎರಡೆರಡು ಯಾಕೆ ತಗೊಂಡ್ರು? ಇನ್ನೂ ಎರಡು ತಗೋತೇನೆ, ನೀವೇನು ಮಾಡುವಂಗಿದ್ದೀರಿ? ಶಾಸ್ತ್ರ ಇರೋದ ನಮ್ಮ ಸಲುವಾಗಿ ನಾವು ಬಳಸ್ತೇವೆ. ದೇವರು ಅಂತೀರಿ, ಪರಮಾತ್ಮ ಅಂತೀರಿ, ಭಗವಂತ ಅಂತೀರಿ, ಗಾಡ್ ಅಂತೀರಿ, ಮತ್ತೆ ಅಷ್ಟೆಲ್ಲ ಯಾಕೆ ಬಳಸ್ತೀರಿ ನೀವು ಸ್ವಲ್ಪ ಜನ? ಅಲ್ಲಿ ಆದ್ರೆ ಏನ್ ಮಾಡಿದ್ರೆ ನಡೀತದೆ, ಇಲ್ಲ ಅದು ಕೇಳ್ತೀರಿ. ಯಾಕಂದ್ರೆ ಕೇಳೋ ಪ್ಲಾಟ್ಫಾರ್ಮ್ ಇದೆ ಅಲ್ಲ, ಅಲ್ಲಿ ಕೇಳೋ ಪ್ಲಾಟ್ಫಾರ್ಮ್ ಇಲ್ಲ, ಅಲ್ಲಿ ಕೇಳಲಿಕ್ಕೆ ವೇದಿಕೆ ಇಲ್ಲ. ಸತ್ತ ಚಿತ್ತ ಆನಂದ ಬ್ರಹ್ಮರೂಪ. ವೈದಿಕವಾಗಿ ವೇದಾಂತದಲ್ಲಿ ಚತುರ್ಮುಖ ಬ್ರಹ್ಮನನ್ನ ಬ್ರಹ್ಮ ಅಂತ ನಾವು ವೇದಾಂತದಲ್ಲಿ ನೋಡೋದಿಲ್ಲ. ಅವನು ಉಪಾಸ್ಯ ಬ್ರಹ್ಮ, ಪ್ರಜಾಪತಿ ಬ್ರಹ್ಮ ಉಪಾಸ್ಯ ಬ್ರಹ್ಮ, ಹಿರಣ್ಯಗರ್ಭ ಉಪಾಸ್ಯ ಬ್ರಹ್ಮ. ನಮ್ಮ ವೇದಾಂತದಲ್ಲಿ ಬ್ರಹ್ಮ ಅಂದ್ರೆ ಯಾರು ಅಂದ್ರೆ ಸತ್ ಚಿತ್ತ ಆನಂದ ಸ್ವರೂಪದಿಂದ ಇರುವವನೇ ಬ್ರಹ್ಮ. ಆ ಬ್ರಹ್ಮನೇ ನಾನು, ಅಹಂ ಬ್ರಹ್ಮಾಸ್ಮಿ. ಅದ್ರ ಘಂಟಾ ಘೋಷ ಆಗಿರೋಣ. ಅದ್ರೊಳಗೇನು ಸಚ್ಚಿದಾನಂದ ವಸ್ತು, ಸಚ್ಚಿದಾನಂದ ಬ್ರಹ್ಮರೂಪೇ ವಸ್ತುನಿ. ಒಂದು ವಸ್ತು ಅಂತ ಇಟ್ಕೊಳ್ರಿ, ಸದ್ಯಕ್ಕೆ ಇಟ್ಕೊಳ್ರಿ ಆ ವಸ್ತು. ಅದರ ಹೆಸರೇನು? ಸಚ್ಚಿದಾನಂದ ಬ್ರಹ್ಮ. ಈ ಬ್ರಹ್ಮನಲ್ಲಿ ನಾಮಗಳ ಸೃಷ್ಟಿ, ಅಸಂಖ್ಯ ನಾಮಗಳ ಸೃಷ್ಟಿ. ಅಸಂಖ್ಯ ನಾಮಗಳ ಸೃಷ್ಟಿ ಒಟ್ಟು ಸೇರಿಸಿ ಅದನ್ನು ಸೃಷ್ಟಿ ಅಂತ ಕರೆಯೋದು. ಹೇಗಪ್ಪ? ಒಂದು ಉದಾಹರಣೆ ಕೊಡ್ರಿ, ಯಾಕೋ ಭಾರಿ ಡ್ರೈ ಅನಿಸ್ತಾ ಇದೆ. ಓಕೆ, ಬಾಯಿ ತೆಗಿ, ಉದಾಹರಣೆ ಕೊಡ್ತೀನಿ ನೋಡಿ. ಅಬ್ದವು, ಅಬ್ದವು ನೀರು, ಜಲರಾಶಿ, ಸಮುದ್ರ ಅಂತ. ಅಬ್ದವು ಫೇನಾದಿವತ್, ಫೇನ ಅಂದ್ರೆ ನೊರೆ, ಆದಿ ಬದಲಾಗ ಆದಿಯೊಳಗ ಫೇನ ಇದು ಮೊದಲ ನೊರೆ, ನೊರೆಗಿಂತ ದೊಡ್ಡದು ಗುಳ್ಳೆ, ಗುಳ್ಳಿಗಿಂತ ದೊಡ್ಡದು ಅಲೆ, ಅಲೆಗಿಂತ ದೊಡ್ಡದು ತೆರೆ. ಹೇಗೆ ಇವೆಲ್ಲವೂ ಅಸಂಖ್ಯವಾಗಿ ಹುಟ್ಟಿಕೊಳ್ಳುವೋ ಹಾಗೆಯೇ ಸಚ್ಚಿದಾನಂದ ಬ್ರಹ್ಮ ವಸ್ತುವಿನಲ್ಲಿ ಈ ಸೃಷ್ಟಿ ಹುಟ್ಟಿಕೊಂಡು ಅಲೆ ಇತ್ಯಾದಿಗಳನ್ನ ಹೋಗಿ ಎಲ್ಲಿದೆ ಅಂತ ನಾವು ಮುಟ್ಟಿ ನೋಡಿದ್ರೆ ನಮ್ಮ ಕೈಗೆ ಅಲೆ ಸಿಗೋದೇ ಇಲ್ಲ. ಏನ್ ಸಿಗ್ತದೆ? ನೀರು. ಅದೇ ಉದಾಹರಣೆ ಇಲ್ಲಿ ತಗೊಂಬನ್ನಿ. ಈಗ ಈ ಸೃಷ್ಟಿತವಾದ ಜಗತ್ತು ಏನು ಅಂತ ಇಳಿಕೆ ಮಾಡಿಕೋದ್ರೆ ಜಗತ್ ಸಿಗೋದೇ ಇಲ್ಲ. ಏನ್ ಸಿಗ್ತದೆ? ಬ್ರಹ್ಮ. ಇದು ಸರ್ಪ ಹೌದೋ ಅಂತ ಇಳಿಕೆ ಹಾಕಿ ಹೋದಾಗ ನಮ್ಗೆ ಸರ್ಪ ಸಿಗ್ಲಿಲ್ಲ, ಏನ್ ಸಿಕ್ತು ನಮಗೆ? ಅದೇ ಜಗತ್ ಹೋಗಿ ಹಂಗ ಸಿಕ್ತು ನಮ್ಗೆ. ಹೀಗಾಗಿ ಇದು ಹಗ್ಗವೇ ಅಂತ ಗೊತ್ತಾದ ನಂತರ ಅಕಸ್ಮಾತ್ ಅದೇ ಹಗ್ಗ ಎರಡು ದಿನ ನಂತರ ಇನ್ನೊಂದು ಕಡೆಗೆಲ್ಲ ಬಿದ್ದಿತ್ತು ಅಂದ್ರೆ ಅಲ್ಲಿ ಹಾವು ಕಾಣಬಾರದು ಅಂತ ನಿಯಮಿಲ್ಲ, ಮತ್ತು ಹಾವು ಕಂಡಂಗೆ ಕಾಣಬಹುದು. ಆದ್ರೆ ಇಲ್ಲಿ ಪೂರ್ವ ಅನುಭವ ಆಗಿಬಿಟ್ಟಿರ್ತಲ್ಲ, ಏನು ಪರಾಮರ್ಶಿಸಿ ನೋಡಬೇಕು, ಹಾವಿನಂತೆ ಕಾಣ್ತಿರ್ತದೆ ಅಂತ ಅನುಭವ ಆಗಿತ್ತು ಅವನಿಗೆ. ಅದನ್ನು ಪರಾಮರ್ಶಿಸ್ತಾನೆ, ಕೋಲ್ನಿಂದಲೋ ಬ್ಯಾಟ್ರಿಯಿಂದಲೋ ಬೆಳಕಿನಿಂದಲೋ ಲೈಟ್ನಿಂದಲೋ ಹೆಂಗೋ ಮಾಡಿ ಪರಾಮರ್ಶಿಸಿ ಕೊನೆ ಕೈಯಾಗಿ ಹಿಡಿದು ನೋಡಿ ಮುಟ್ಟಿ ನೋಡ್ತಾನೆ, ಓಹೋ ಇದು ಹಗ್ಗ. ಹಾಗೆ ಈ ನಾಮರೂಪದ ಜಗತ್ತು ಏನು, ಏನಿಲ್ಲ ಏನಿಲ್ಲ. ಮುಂದೆ ಹೇಳ್ತಾರೆ ಭಾಸ್ಕರ ಹೇಳ್ತಾರೆ, ಆಫ್ಟರ್ ಆಲ್ ಏನಪ್ಪ ಇದು ಅಂತಂದ್ರೆ ಐದೇ ಐದು ತತ್ವಗಳು ಇದರೊಳಗಿವೆ ಅಂತ. ಐದೇ ಐದು ತತ್ವಗಳು ಯಾವ, ಈ ಪುಸ್ತಕ ತಗೊಂಡ್ರ ಈ ಪುಸ್ತಕ, ಈ ಕೋಲ್ ತಗೊಂಡ್ರ ಈ ಕೋಲ್ನಲ್ಲಿ ಐದೇ ತತ್ವ ಇರೋದು, ಐದು ಬಿಟ್ಟರೆ ಆರನೇ ದಿನ ಇದು. ಐದು ಏನು ಐದೇನು, ಅಸ್ತಿ ಪಾಠಿ ಪ್ರಿಯಂ ನಾಮ ರೂಪ, ಐದೇ ಇರೋದು ಇದ್ರು. ಮುಂದೆ ಹೇಳ್ತಾರ ಡಿಸಾಲ್ವ್ ಹೋಲ್ ಥಿಂಗ್ ಪುಷ್, ಈ ಅಸ್ತಿ ಪಾಠಿ ಪ್ರಿಯಂ ನಾಮ ರೂಪ ಐದು ತಿಳ್ಕೊಂಡ್ಬಿಡು ಜಗತ್ತು ಟೊಸ್ ಅಂದ್ಬಿಡ್ಬೇಕು, ಏನೇನು ಅರ್ಥ ಇಲ್ಲ ಈ ಜಗತ್ತು. ಅಸ್ತಿ ಅಂದ್ರೆ ಇದೆ, ಭಾತಿ ಅಂದ್ರೆ ಬಳಿತದೆ, ಪ್ರಿಯಂ ಅಂದ್ರೆ ಆನಂದ, ನಾಮ ಅಂದ್ರೆ ಹೆಸರು, ರೂಪ ಅಂದ್ರೆ ಆಕಾರ. ಇದು ಏನದ, ಕೋಲು ಅನ್ನುವ ಒಂದು ನಾಮ, ಆ ಕೋಲು ಎನ್ನುವ ನಾಮ ಈ ವಸ್ತುವಿನೊಳಗಿದೆಯೋ ನನ್ನ ಅರಿವಿ ತುದಿಯೋ ಇಲ್ಲೇ ಇದೆ. ನೀ ಅದಕ್ಕೆ ಕೋಲು ಅಂತ ಹೆಸರಿತ್ತಿ ಅಷ್ಟೇ, ಇಲ್ಲಿ ಏನಿದೆಯೋ ಅದು ಏನಿದೆಯೋ ಅದು ಇದೆ. ನಾಮ ರೂಪ ಬಿಟ್ಕೊಟ್ಟು ಇದು ಗಿಟ್ಕೊಲು ಉಟ್ಕೊಲು ಒಂದು ಫೋರ್ಟೀನ್ ಕೋಲ್ ತಗೊಂಡು ಅದನ್ನು ಪಕ್ಕಕ್ಕಿಟ್ಟು ಕೇಳಿದ್ರೆ ಇದು ಉದ್ದ ಕೋಲು ಅಂತ, ಒಂದು ಎಂಟಡಿ ಕೋಲ್ ಇದು ಇಟ್ಕೊಂಡ್ರೆ ಇದು ಎಂಟು ಗಿಡ್ ಕೋಲ್ ಅಂತ. ಇದು ಗಿಡ್ಡನಲ್ಲ ಉದ್ದನೂ ಅಲ್ಲ, ಇದು ಬರೀ ಕೋಲು. ಆ ಕೋಲ್ ಅನ್ನೋದು ಕೂಡ ಅದು ಬರೀ ಹೆಸರು ಮಾತ್ರ, ನಾನು ನಾಲ್ಗಿಟ್ಟದ್ದು ಹೇಳೋದು ಅದು ಇಲ್ಲೇ ಅಷ್ಟೇ. ಆ ಇದೆ ಅನ್ನೋದೇ ಬ್ರಹ್ಮ, ಆ ಇದೆ ಅನ್ನೋದು ಇದೆಯಲ್ಲ ಅದೇ ಬ್ರಹ್ಮ. ಇಲ್ಲೇನಿದೆ ಇದೆ ಅನ್ನೋದೇ ಬ್ರಹ್ಮ. ಈ ಪುಸ್ತಕ ತೆಗೆದು ಬಾಧೆ ಆ ಪುಸ್ತಕ ಎಲ್ಲಿದೆ, ನಿನ್ ನಾಲ್ಗೆ ತುದಿ ಹೋಗಿದೆ, ಮತ್ತೆ ಇಲ್ಲೇ ತರ್ತಿ ಅದನ್ನ ಉದ್ದ ದಪ್ಪ ಎಲ್ಲಿದೆ ಅದು, ನಮ್ಮ ಮನಸ್ಸು ಹೋಗಿದೆ ತೆಗೆದು ಬಿಡೋದು ಇಲ್ಲ. ಎಲ್ಲ ವಿಶೇಷಣಗಳು ಅಷ್ಟೇ ತಾನೆ, ತೆಗೆದು ಬಿಡ. ಈಗ ಹೇಳಿ ಏನದ, ಬ್ರಹ್ಮ ಏನಿದೆ, ಬ್ರಹ್ಮ ಏನಿದೆ, ಬ್ರಹ್ಮ ಎಲ್ಲ ಕೇಳಿದ್ರು ಬ್ರಹ್ಮನೇ, ಸರ್ವಂ ಕಲಿದಂ ಜಗತ್ತು ಟುಸ್ಸಾದಲ್ಲ. ಇದು ಈ ಜಗತ್ತಿದು ಈಶ್ವರ ಜಗತ್ತಿದು, ಇದು ಈಶ್ವರ ಸೃಷ್ಟಿ ಇದು. ಕೆಂಪು ಗಡಿಗೆ ನನಗೆ ಭಾರಿ ಇಷ್ಟ, ಅದು ನನ್ನ ಜಗತ್ತು, ಅದು ನನ್ನ ಸೃಷ್ಟಿ. ಈಶ್ವರ ಜಗತ್ತು ಈಶ್ವರ ಜಗತ್ತು ಅಂತ ನೀವು ಗುರುತಿಸ್ತಾ ಹೋಗ್ಬಿಟ್ರೆ ನಿಮಗೆ ಅದರಿಂದ ದುಃಖವೇ ಇಲ್ಲ, ನೋವೇ ಇಲ್ಲ. ಆ ಈಶ್ವರ ಜಗತ್ತಿನಲ್ಲಿ ನನ್ನದು ಅನ್ನುವಂತ ಏನು ಫ್ಯಾನ್ಸಿ ಸೇರಿಸ್ತೀವಿ ನಾವು, ಪಾಪ ಪುಣ್ಯ ಇಷ್ಟ ಅನಿಷ್ಟ ಒಳ್ಳೆಯದು ಕೆಟ್ಟದು ಧರ್ಮ ಧರ್ಮ ಎಲ್ಲ ಸೇರಿಸ್ತೇವಲ್ಲ, ಅದಷ್ಟು ಈಶ್ವರ ಜಗತ್ತಲ್ಲ. ಅದು ಯಾವ್ದದು? ಈಗ ನನ್ನ ಜಗತ್ತು ದುಃಖಕ್ಕೆ ಕಾರಣವಾಗಿದೆಯೋ, ಈಶ್ವರ ಜಗತ್ತು ದುಃಖಕ್ಕೆ ಕಾರಣವಾಗಿದೆಯೋ? ನನ್ನ ಜಗತ್ತಿನಲ್ಲಿ ನಾನು ರೂಪ ತೆಗೆದು ಬಿಡುತ್ತಮ್ಮ ಬ್ರಹ್ಮ. ಈ ಮತ್ತು ಈಶ್ವರ ಜಗತ್ತು ಇರಲಿ ಬಿಡ, ನಿಂದ ಅಲ್ಲ ಅಲ್ಲ ಅದು. ಈ ಪರ್ವತ, ಈ ನದಿ, ಈ ನಕ್ಷತ್ರ, ಈ ಚಂದ್ರ, ಈ ಸೂರ್ಯ, ಈ ಗಾಳಿ, ಈ ಬೆಳಕು, ಈ ರಾತ್ರಿ, ಈ ಹಗಲು ಇರಲಿ ಬಿಡು, ಈ ಹಣ್ಣು, ಈ ಹೂವು, ಕಾಯಿ ಇರಲಿ ಬಿಡು. ಈಗ ಎಷ್ಟನ್ನೋ ನೀ ಬಿಟ್ಟೀಯ, ಇವನ್ನ ಬಿಟ್ಬಿಡು, ನೋವ ಇಲ್ಲ. ಅದಕ್ಕೆ ಸಚ್ಚಿದಾನಂದ ವಸ್ತುವಿನಲ್ಲಿ ಏನು ಈ ತೆರೆಗಳು ಅಲೆಗಳಂತೆ ಈ ಸೃಷ್ಟಿಯು ಹಮ್ಮಿಕೊಂಡಿದೆಯೋ ಇದು ಅಂತೆ ಅಷ್ಟೇ, ಬರೀ ಅಂತೆ. ಅದರಲ್ಲಿ ಯಾವ ಸತ್ಯತಾನೂ ಓಕೆ ಆಯ್ತು ರೀ, ಟೈಮ್ ಆಯ್ತು, 45 ನಿಮಿಷ. ಹಾರ್ಮೋನಿಯಂ ಅಲ್ಲದೇನಪ್ಪ ಹೋಗಿ ಹೋಗಿ ಶಾಪನ್ನು ತುಂಬ ನನ್ನ ಬುಕ್ ತೊಗೊಂಡ್ಬ